ಜೈ ಕರ್ನಾಟಕ ಮಾತೆ. ಕಸ್ತೂರಿ ಕನ್ನಡ ನಾಡಿನ ಕಂಪನ್ನು ಹಾಡಿನ ಮೂಲಕ ಪಸರಿಸಲು ಬರುತ್ತಿದ್ದಾರೆ ಮಾನಸ ಮತ್ತು ತಂಡದವರು. ಕಸ್ತೂರಿ ಕನ್ನಡದ ನಾಡು, ಕಸ್ತೂರಿ ಕನ್ನಡದ ನಾಡು, ಇದು ಶ್ರೀಗಂಧದ ನೆಲೆ ಬೀಡು. ಕಸ್ತೂರಿ ಕನ್ನಡದ ನಾಡು, ಸರಸರನೆ ಹರಿಯುವ ಕಾವೇರಿ ತಾಯಿ, ಅದ ನೋಡಿ ನಲಿಯುತ್ತಿರುವ ಸುಮಗಾನ ದೇವಿ, ಸರಸ